ಇವರದ್ರಲ್ಲಿ ಏನು ಸ್ಪೆಷಲ್ ಬಜೆಟ್ ಈ ವರ್ಷ ಇಟ್ಟಿದ್ದಾರೆ ಅಂತ ನೋಡ್ಬೇಕು ನಾವು. ಯಾವ ವಿಷಯದ ಬಗ್ಗೆ ಅಂದ್ರೆ, ಈ ವರ್ಷಕ್ಕೆ ರತ್ತಕ್ಕಂದು ಏನಾದ್ರೂ ಕೂಡ ಹೊಸ ಆಲೋಚನೆಗಳಿದ್ದಾವ? ಹೊಸ ಆಲೋಚನೆ ಅಂತ ಹಾಗೇನಿಲ್ಲ, ಬೇಕಿದ್ರೆ ಬಜೆಟ್ನಲ್ಲಿ ಲೆಕ್ಕಾಚಾರ ಯಾವತ್ತಿಗಿಂತ ಕಡಿಮೆಯೇ. ಯಾಕೆಂದ್ರೆ ಕೊರೋನಾ ಎಫೆಕ್ಟ್ ಉಂಟಲ್ಲ ಅದು, ಹಾಗಾಗಿ ಸ್ವಲ್ಪ ಏನು ತಗೊಳ್ಳುವುದ್ರಲ್ಲಿ ಸ್ವಲ್ಪ ಹಿಂದೆಯೇ ಇದ್ದೇವೆ. ಎಲ್ಲರ ಸಮಸ್ಯೆ ಈಗ ರತ್ನಕ್ಕನದ್ದು ಅಂತ ಹೇಳ್ಬಹುದು. ಹೌದು, ಅದು ಸರಿ ರತ್ನಕ್ಕ. ಹಾಗಿದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಅಂತ ದೊಡ್ಡ ಇದಿಲ್ಲ, ಏನಿಲ್ಲ, ಎಂತದಾದ್ರೂ ಹೊಸ್ತು ವಸ್ತು ತಗೊಳ್ಳುವ ಅಂದಾಜು ಇಲ್ಲ, ಅದಕ್ಕೆ ಕಡಿತ ಕಡಿತ. ಈಗ ರಸ್ತೆಯ ಅಭಿವೃದ್ಧಿಯ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಈಗ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗ್ಲಿ ಸಿಟಿಯಲ್ಲಿ ಆಗ್ಲಿ ಸ್ಮಾರ್ಟ್ ಸಿಟಿ ಅಂತೆಲ್ಲ ಮಾಡ್ತಾರೆ. ಸ್ಮಾರ್ಟ್ ಸಿಟಿ ಮಾಡುವಾಗ ಇರುವ ಒಂದಷ್ಟು ಕಟ್ಟಡಗಳು ಹಳೆ ಹಳೆ ಕಟ್ಟಡಗಳಲ್ಲಿ ಇರ್ತವೆ. ಈಗ ನಮ್ಮ ಮಂಗಳೂರಿನಲ್ಲೇ ಕಾಣ್ತಾ ಇಲ್ವ ಜ್ಯೋತಿ ಅಂತ ಏನೋ ಟಾಕೀಸ್ ಅಂತ ಇತ್ತಲ್ಲ, ಅದು ಎಷ್ಟೋ ವರ್ಷದ ಹಳೆಯದು. ಆ ಸರ್ಕಲ್ಗೆ ಆ ಪರ್ಯಾಯ ಹೆಸರು ಅಂತ ಇಟ್ಟಿದ್ರು, ಅದು ಕೂಡ ಈಗ ನೆಲಸಮ ಆಗಿದೆ ಅಂತ. ಹಾಗೆಯೇ ರಸ್ತೆ ಅಗಲ ಆಗ್ತಾ ಆಗ್ತಾ ಇರುವಂತಹ ಹಳೆಯ ಕಟ್ಟಡಗಳು ಹೋದ ಹಾಗೆ ಹಳೆಯ ಮರಗಳನ್ನು ಕೂಡ ಕಡಿಯುವಂತಹ ಒಂದು ಸಂದರ್ಭ ಬಂದಿದೆ ಅಂತ. ಈ ಸ್ಮಾರ್ಟ್ ಎನ್ನುವಂತಹ ಹೆಸರಿನಲ್ಲಿ ಈ ಹಸಿರನ್ನೆಲ್ಲ ನೆಲಸಮ ಮಾಡಿದ್ರೆ ಪೇಟೆ ಇನ್ನಷ್ಟು ಬಿಸಿ ಆಗ್ಬೋದಲ್ಲ ಅಂತ ನಾನು ಯೋಚನೆ ಮಾಡೋದು. ಓ, ಈಗ ನೀವು ಈ ಬಜೆಟ್ನಿಂದ ಈ ಹೊಸ ಯೋಚನೆಗೆ ಬಂದಿ. ಈಗ ಅದು ಸರಿ, ಪ್ರತಿ ವಿಷಯದಲ್ಲೂ ಕೂಡ ಹೀಗೆ. ಏನಂತ ಹೇಳಿದ್ರೆ ಅಭಿವೃದ್ಧಿ ಅಂತೇಳಿ ನಾವೇನ್ ಹೇಳ್ತೇವೆ, ಆಗಬೇಕು ಅಂತ ಯೋಚನೆ ಮಾಡ್ತೇವೆ. ಮಾರ್ಗ ದೊಡ್ಡದಾಗಬೇಕು, ನಮಗೆ ಹೋಗ್ಲಿಕ್ಕೆ ವಾಹನ 4 ಚಕ್ರ 8 ಚಕ್ರದ ವಾಹನ ಹೋಗ್ಬೇಕು, ಎಲ್ಲ 100ರಲ್ಲೇ ಓಡಿಸ್ಬೇಕು. ಒಂದು ಮಾರ್ಗದಲ್ಲಿ ಹೋಗುವಾಗ ಇನ್ನೊಂದು ಮಾರ್ಗದವರಿಗೆ ಅಡ್ಡ ಬರಬಾರ್ದು. ಇಷ್ಟೆಲ್ಲ ಆಗುವಾಗ ದಾರಿ ಅಗಲ ಮಾಡಬೇಡುವ? ದಾರಿ ಅಗಲ ಮಾಡಬೇಕಿದ್ರೆ ಮರ ಮಧ್ಯದಲ್ಲಿ ಬಂದ್ರೆ ಎಂತ ಮಾಡುದು ಅಂತ ಪ್ರಶ್ನೆ ಬರ್ತದೆ. ಮರ ತೆಗಿಲೇಬೇಕು. ಅಂದ್ರೆ ಸುರೇಶ್ ಅಣ್ಣ ಹೇಳಿದ ಹಾಗೆ, ಈಗ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡುದಿದ್ರೆ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದು ಇದೆ ಹಾಗಿದ್ರೆ, ಅಲ್ವಾ ಸುರೇಶ್ ಅಣ್ಣ? ಅದಕ್ಕೆ ಕೆಲವರೆಲ್ಲ ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಹೊಸತ್ತು ಒಂದು ಪ್ರಯೋಗ ಹೇಳಿದ್ದಾರೆ. ಈ ಸುರೇಶ್ ಅಣ್ಣ ಇದು ನೀ ಹೇಳುವಾಗ ನನಗೊಂದು ಯಾವುದೋ ಒಂದು ಕತೆ ನೆನಪಾಯ್ತು. ಆನೆ ಮತ್ತು ಇರುವೆ ಕತೆಗಳು ತುಂಬಾ ಜೋಕ್ಗಳಿರ್ತವೆ, ಹಾಗೆ ಆನೆಯ ಜೊತೆಗೆ ಒಂದು ಇರುವೆ ಕೂಡ ಹೋಗ್ತದೆ. ಯಾಕಂದ್ರೆ ಆನೆಗೆ ಬಿಸಿಲಲ್ಲಿ ನಡೆಯುವಾಗ ಬಿಸಿಲು ಜಾಸ್ತಿ ಆದ್ರೆ ಕೋಡೆ ಹಿಡಿಯಲಿಕ್ಕೆ ಅಂತ. ಹಾಗೆ ಈ ಅಭಿವೃದ್ಧಿ ಅಂತ ವಿಷಯ ಹೌದು. ಆದರೂ ಕೂಡ ಮನುಷ್ಯನ ಆಸೆಯಿಂದಾಗಿ ಇದು ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಇಲ್ಲದಿದ್ರೆ ಎಲ್ಲರೂ ಕೂಡ ಸರ್ಕಾರ ಆಡಳಿತ ಇವರನ್ನೆಲ್ಲ ದೂರ್ತಾರೆ. ಅಷ್ಟಾಗುವಾಗ ಏನು ಇಂಥದ್ದು ಮಾಡುವ ಅಂತ ಹೇಳಿ ಶುರು ಮಾಡ್ತಾರೆ. ಅಷ್ಟಾಗುವಾಗ ಈ ತರ ಮರಗಳೆಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಕೆಲವು ಸಲ. ಆದರೂ ಕೂಡ ಇರುವಂತಹ ಖಾಲಿ ಜಾಗಗಳಲ್ಲಿ ಒಂದಷ್ಟು ಹಸಿರನ್ನ ಬೆಳೆಸುವುದಕ್ಕೆ ಅವಕಾಶ ಆಗ್ತದೆ ಅಂತ ಒಬ್ರು ಅರಣ್ಯದ ಅಧಿಕಾರಿಗಳೊಬ್ರು ಹೇಳ್ತಾ ಇದ್ರು. ಹಸಿರನ್ನ ಎಲ್ಲಿ ಬೆಳೆಸಬೇಕು ಅಂದ್ರೆ ಮೊದಲು ಮನಸ್ಸಿನಲ್ಲಿ ಬೆಳೆಸಬೇಕು ಅಂತ. ಮನಸ್ಸಿನಲ್ಲಿ ಹಸಿರಿಗೆ ಅವಕಾಶ ಇದ್ರೆ ಜಾಗ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕೇ ಸಿಗ್ತದೆ ಅಂತ. ಹೌದು, ಅದು ಸರಿ. ಯಾಕಂತ ಹೇಳಿದ್ರೆ ಈಗ ಮರ ಕಡದ್ರೆ ಸಾಲದು. ಮರ ಕಡ್ದ ಹಾಗೆ ಮೊದಲು ಈ ಮಾರ್ಗದ ಎರಡೂ ಬದಿಯಲ್ಲಿ ಮರ ಇತ್ತು, ಹೊಸ ಮಾರ್ಗದ ಎರಡೂ ಬದಿಯಲ್ಲಿ ನೆಡಬಾರ್ದು ಅಂತ ಇಲ್ಲಲ್ಲ. ಅದೇನಿಲ್ಲ. ಮತ್ತೆ ನಾನು ಈಗ ಈ ಸಿಟಿಯಲ್ಲಿ ಕೆಲವು ಮನೆ ಕಾಂಪೌಂಡ್ಗಳನ್ನ ನೋಡ್ತೇನೆ ಶಾಮಣ್ಣ. ಈಗ ಹಳ್ಳಿಯಲ್ಲಿ ಇರುವುದಕ್ಕಿಂತ ಹೆಚ್ಚು ಒತ್ತೊತ್ತಾಗಿ ಗಿಡ ಮರಗಳನ್ನ ಬೆಳೆಸಿರ್ತಾರೆ. ಒಂದು ಬಾಳೆ, ಒಂದು ಹಲಸಿನ ಮರ, ಮಾವಿನ ಮರ, ಹೀಗೆ ಅವರಿಗೆ ಒಂದು ಉಪಯೋಗಕ್ಕೆ ಏನೆಲ್ಲ ಬೇಕಾಗ್ತದೆ ಅದನ್ನು ಬೆಳೆಸ್ತಾರೆ. ಅಂತ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಬಂದ್ರೆ ನಿಜವಾಗಿ ಕೂಡ ಸ್ವಲ್ಪ ಸ್ಮಾರ್ಟ್ ಸಿಟಿಗೆ ಒಂದು ಅರ್ಥ ಜಾಸ್ತಿ ಬಂದಿತ್ತು ಅನ್ನಿಸ್ತದೆ ನನಗೆ. ಆಮೇಲೆ ರತ್ನಕ್ಕೆ ಹೇಳುವಾಗ ನೆನಪಾಯ್ತು, ಒಂದು 10-20 ವರ್ಷ ಮೊದಲು ಮಂಗಳೂರಿನ ಸ್ವಲ್ಪ ಎತ್ತರದ ಜಾಗದಿಂದ ನಿಂತು ನೋಡಿದ್ರೆ ಬರೀ ತೆಂಗಿನ ಮರವೇ ಕಾಣ್ತಾ ಇತ್ತು. ಇವತ್ತು ನೋಡಿದ್ರೆ ಬಹುಮಹಡಿ ಕಟ್ಟಡಗಳೇ ಕಾಣ್ತಾ ಇರಬಹುದು. ಆದ್ರೆ 10-20 ವರ್ಷ ಹಿಂದೆ ಹಾಗಿರ್ಲಿಲ್ಲ ಅಂತ. ಹೌದು, ಅಂದ್ರೆ 20 ವರ್ಷದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಈಗ. ಹೌದಪ್ಪ. ಆದ್ರಿಂದ ಈಗ ರತ್ನಕ್ಕೆ ಹೇಳಿದ್ದಕ್ಕೆ ಮತ್ತೊಂದು ವಿಷಯ ಸೇರಿಸುದಿದ್ರೆ, ಅವತ್ತು ನಮ್ಮ ಶಾಮಣ್ಣನೇ ಹೇಳಿದ್ದೆ ಎಂತ ಹೇಳಿದ್ರೆ, ಯಾರೋ ಒಬ್ರು ಅವರ ಟೆರೀಸಿನ ಮೇಲೆ ಭತ್ತ ಎಲ್ಲ ಬೆಳೆಸಿದ್ರು. ಹೌದು, ಅಂತ ಹೇಳಿದ್ರೆ ಪೇಟೆಯಲ್ಲೂ ಭತ್ತ ಬೆಳೆಸಬಹುದು ಅಂತ ಆಯ್ತಲ್ಲ. ಈಗ ತರಕಾರಿ ಹೇಗೂ ಬೆಳೆಸ್ತಾರೆ, ಭತ್ತವನ್ನು ಕೂಡ, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಅಲ್ವಾ ಶಾಮಣ್ಣ? ಸಾಮಾನ್ಯವಾದ ಅಭಿಪ್ರಾಯ ಏನು ಅಂತಂದ್ರೆ, ಭತ್ತದ ಗದ್ದೆ ಬೇಕು, ಅಲ್ಲಿ ನೀರು ನಿಲ್ಲಿಸಬೇಕು ಅಂತೆಲ್ಲ ಇರ್ತದೆ. ಆದ್ರೆ ನಿಮ್ಮ ಗ್ರೋ ಬ್ಯಾಗ್ಗಳಂತೆಲ್ಲ ಇರ್ತವ ಸಣ್ಣ ಸಣ್ಣ ಹೂಕುಂಡಗಳಲ್ಲಿ, ಅದರಲ್ಲಿಯೂ ಕೂಡ ಭತ್ತವನ್ನು ಬೆಳೆಸುವುದಕ್ಕೆ ಸಾಧ್ಯ ಆಗ್ತದೆ. ಕನಿಷ್ಠ ನೀರನ್ನು ಕೊಟ್ಟರು ಕೂಡ ಸಾಕಾಗ್ತದೆ ಅಂತ, ಸ್ವಲ್ಪ ಮಟ್ಟಿಗೆ ಬೆಳಿಬಹುದು. ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಂತಲ್ಲ, ಮನಸ್ಸು ಬೇಕು. ಅದೇ ತರ ಈ ತರಕಾರಿ ಕೂಡ, ಈಗ ರತ್ನಾಕರ್ ಕೂಡ ಹೇಳಿದ್ರಲ್ಲ ತರಕಾರಿಯನ್ನು ಈಗ ಮನೆಯಲ್ಲಿ ಟೆರೇಸ್ ಅಲ್ಲಿ ಬೆಳೆಸುವವರಿದ್ದಾರೆ ಅಂತ ಹೇಳಿ. ಹೌದು ಹೌದು, ಅದು ಒಂದು ಲೆಕ್ಕದಲ್ಲಿ ನಮ್ಮ ಮನೆಗೆ ಬೇಕಾದ್ದನ್ನ ನಾವು ಬೆಳೆಸಬಹುದು ಅನ್ನುವಂತ ಒಂದು ಕಲ್ಪನೆಯಲ್ಲಿ ಅದು ನಿಜವಾಗಿ ಒಳ್ಳೇದೇ. ಹಸಿರಿನ ಬಗ್ಗೆ ಮಾತನಾಡುವಾಗ ರತ್ನಕ್ಕನ ಹತ್ರ ಕೇಳಬೇಕು. ಈಗ SSLC ಪರೀಕ್ಷೆ ಎಲ್ಲ ಮಾರ್ಚ್ ತಿಂಗಳಲ್ಲಿ ಬರಲಿಕ್ಕೆ ಉಂಟು, ಅದಕ್ಕೆ ಒಂದಷ್ಟು ಪೂರ್ವ ತಯಾರಿಯು ಕೂಡ ನಡೀತಾ ಇದೆ. ಆದ್ರೆ ಈ ವರ್ಷದ ವಿಶೇಷತೆ ಏನು ಅಂತಂದ್ರೆ, ಕ್ಲಾಸಿನ ಒಳಗಡೆ ಕಲ್ತದಕ್ಕಿಂತ ಹೆಚ್ಚಾಗಿ ಮೊಬೈಲ್ ನಲ್ಲಿ ಹೆಚ್ಚು ಕಲ್ತಿದ್ದ ಮಕ್ಕಳು, ಹಾಗಾಗಿ ಪರೀಕ್ಷಾ ತಯಾರಿಯು ಕೂಡ ಒಂದು ರೀತಿಯ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ. ಹೌದು ಹೌದು, ಮತ್ತೆ ಹೋದ ವರ್ಷ ಪರೀಕ್ಷೆಯಲ್ಲಿ ಯಾರೆಲ್ಲ ಹೋದ್ರು ಅವರೆಲ್ಲ ಪಾಸ್ ಅಂತ ಮಾಡಿದ್ರು, ಈ ವರ್ಷ ಇಲ್ಲ ಇಲ್ಲ, ಪರೀಕ್ಷೆ ಪಾಸ್ ಆಗ್ಲೇಬೇಕು ಬೇಕು. ಆದ್ರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ತಲೆಬಿಸಿ ಉಂಟು ಈ ವರ್ಷ. ತಲೆಬಿಸಿ ಉಂಟು ಅಂದ್ರೆ ಒಂದರ ಹಿಂದೆ ಒಂದು ಪರೀಕ್ಷೆಗಳು ಕೂಡ ಬರ್ತಾ ಇವೆ, ಏನೋ ಪೂರ್ವ ತಯಾರಿ ಪರೀಕ್ಷೆ, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಆಮೇಲೆ ಏನು ಆನ್ವಲ್ ಪರೀಕ್ಷೆ ಕೂಡ ಹತ್ರ ಬರ್ತಾ ಉಂಟು. ವಾರ್ಷಿಕ ಪರೀಕ್ಷೆ ಕೂಡ ಹತ್ರ ಬರ್ತಾ ಉಂಟು. ಯಾಕೆ ಹೇಳಿದ್ದು ಅಂದ್ರೆ, ನಾಡಿದ 21ನೇ ತಾರೀಕು ಮಾತೃಭಾಷಾ ದಿನ. ಓ ಅದು ಹೌದು. ಈಗ ನಾವು ನಮ್ಮ ನಮ್ಮ ಮನೆಯಲ್ಲಿ ಆಡುವಂತಹ ಭಾಷೆ, ನಮ್ಮ ತಾಯಿಯ ಭಾಷೆ, ನಮ್ಮ ಮಾತೃಭಾಷೆ ಅಂತ ಏನು ಹೇಳ್ತೀವೋ ಅದನ್ನ ನಾವೇ ಬಳಕೆ ಮಾಡದಿದ್ರೆ ಇನ್ಯಾರು ಬಳಕೆ ಮಾಡ್ತಾರೆ? ಅದು ಹೌದು. ಅದಕ್ಕೆ ಈ ವಿಶ್ವದಲ್ಲೇ ಈಗ ದಿನದಿಂದ ದಿನಕ್ಕೆ, ವರ್ಷಕ್ಕೆ ಅಥವಾ 10 ವರ್ಷ 20 ವರ್ಷದಲ್ಲಿ ಎಷ್ಟೆಷ್ಟೋ ಭಾಷೆಗಳೇ ಸತ್ತು ಹೋಗಿದ್ದಾವೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದನ್ನು ಬಳಸುವವರೇ ಇಲ್ಲ, ಎಲ್ಲರೂ ಕೂಡ ಇಂಗ್ಲಿಶು ಬೇರೆ ಬೇರೆ ಭಾಷೆಯನ್ನು ಬಳಸುವಾಗ ಇದು ಮತ್ತೆ ಹೇಗಾದ್ರೂ ಹಾಗೆಯೇ ಸತ್ತು ಹೋಗ್ತದೆ. ಇನ್ನೊಂದು ಶಾಮಣ್ಣ, ನಾನು ನೋಡಿದ ಹಾಗೆ ಈಗ ಮಾತೃಭಾಷೆ ಇರಬಹುದು ಅಥವಾ ಈಗ ಕರ್ನಾಟಕದಲ್ಲಿ ಕನ್ನಡ ಇರಬಹುದು, ಅದನ್ನು ಮಾತಾಡಿದ್ರೆ ಬಳಸಿದ್ರೆ ಸ್ವಲ್ಪ ಮರ್ಯಾದೆಗೆ ಕುಂದು ಅನ್ನುವ ರೀತಿಯಲ್ಲಿ ಎಷ್ಟೋ ಜನ ವರ್ತಿಸುವುದನ್ನ ನಾನು ನೋಡಿದ್ದೇನೆ. ತಪ್ಪು ತಪ್ಪಾದ್ರೂ ಇಂಗ್ಲಿಷ್ ಮಾತಾಡಿದ್ರೆ ಅದು ಸರಿ, ನಾವು ಸ್ವಲ್ಪ ಮೇಲೆ, ಕನ್ನಡ ಮಾತಾಡಿದ್ರೆ ಸ್ವಲ್ಪ ಕೆಳಗೆ ಮರ್ಯಾದಿ ಅಂತ ಅಂದುಕೊಳ್ಳುವುದನ್ನ ನೋಡಿದ್ದೇನೆ ನಾನು. ನಿಜವಾಗಿ ಹಾಗೆ ಏನೂ ಅಲ್ಲ, ಭಾಷೆ ಎಲ್ಲವೂ ನಮಗೆ ಗೊತ್ತಿರಬೇಕು, ಅದರಲ್ಲಿ ಇಂಗ್ಲಿಷು ಒಂದು. ಆದ್ರೆ ನಮ್ಮ ತಾಯಿ ನುಡಿಗೆ ಸ್ವಲ್ಪ ಜಾಸ್ತಿ ಮಹತ್ವ ಕೊಡಬೇಕು, ನಾವು ಬಳಸುವುದರಿಂದ ಮಾತ್ರ ಭಾಷೆಯನ್ನು ಉಳಿಸಬಹುದು. ಅದಕ್ಕಾಗಿಯೇ ಈಗ ತುಂಬಾ ಜನ ಏನಾಗಿದ್ದಾರೆ, ಅವರ ಮನೆ ಭಾಷೆ ಮೊದಲೆಲ್ಲ ಬೇರೆ ಬೇರೆ ಇತ್ತು, ಈಗೇನಾಗಿದೆ ಇಲ್ಲಿಯ ಸ್ಥಳೀಯ ಭಾಷೆಗಳನ್ನು ಅಥವಾ ಕನ್ನಡ ಇಂಗ್ಲಿಷ್ ಇದೆಲ್ಲ ಬಳಕೆ ಮಾಡಿ ಮಾಡಿ ಅವರ ಭಾಷೆ ಹೋಯ್ತು. ಹಾಗೆಯೇ ಇದು ಮುಂದೆ ಒಂದು ತರ ಏನು, ನಾವು ಇಂಗ್ಲಿಷು ಇದೆಲ್ಲ ಬಳಕೆ ಮಾಡಿ ಮಾಡಿ ಈ ಕನ್ನಡ ಅಥವಾ ಬೇರೆ ಭಾಷೆಗಳು ಕೂಡ ಸ್ವಲ್ಪ ಹಿಂದೆ ಹಿಂದೆ ಬರುವಂತದ್ದು ಪ್ರಕ್ರಿಯೆಯಾಗಿ ಕಾಣುವಂಥದ್ದು. ಬಹುಶಃ ಒಬ್ಬ ವ್ಯಕ್ತಿಯಾಗಿ ಹೊರಗಡೆ ಹೇಗೆ ವ್ಯವಹಾರ ಮಾಡಬೇಕು ಅಥವಾ ಶಾಲೆಯ ಅಥವಾ ಕಾಲೇಜುಗಳಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅದಕ್ಕೆ ಒಂದು ಭಾಷೆ ಅಂತ ಇಟ್ಟುಕೊಂಡ್ರೆ, ಮನೆಯ ಒಳಗಡೆ ಸಂಸಾರದಲ್ಲಿ ಇರುವಂತಹ ಒಂದು ಭಾಷೆಯೇ ಬೇರೆ, ಅದರ ಒಂದು ಸೊಗಡೇ ಬೇರೆ, ಅದನ್ನ ಮನೆಯಲ್ಲಿ ಬಳಕೆ ಮಾಡುವುದರ ಮೂಲಕ ಇದನ್ನು ಉಳಿಸಬಹುದು ಅಂತ. ಹೌದು ಹೌದು. ಈಗ ಇನ್ನೊಂದು, ಆ ಮಾತೃಭಾಷೆ ಅಂತ ಹೇಳುವುದು ನಮ್ಮ ಮನಸ್ಸಲ್ಲಿ ಎಷ್ಟು ಅಚ್ಚೊತ್ತಿರ್ತದೆ ಅಂತ ಹೇಳಿದ್ರೆ, ಈಗ ನಿದ್ದೆಯಿಂದ ಎಚ್ಚರಾದ ತಕ್ಷಣ ನಾವು ಮಾತಾಡುವುದು ನಮ್ಮ ಮಾತೃಭಾಷೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಆ ಭಾಷೆಯಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸುಲಭ ಆಗ್ತದೆ, ಹೇಳಲಿಕ್ಕೆ ಸುಲಭ ಆಗ್ತದೆ, ಇದೆಲ್ಲವೂ ಕೂಡ ನಿಜವೇ ಹೌದು. ಈಗ ನಾವು ನಮ್ಮ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋದಾಗ, ಬೇರೆ ರಾಜ್ಯಗಳಿಗೆ ಹೋದಾಗ, ಅಥವಾ ನಮ್ಮ ಏನು ದೆಹಲಿಗೆ ಹೋದಾಗ, ಉತ್ತರ ಭಾರತಕ್ಕೆ ಹೋದಾಗ ಕನ್ನಡ ಮಾತನಾಡುವವರು ಸಿಕ್ಕಿರೆ ಸಾಕು ಅಂತ ನಾವು ಯೋಚನೆ ಮಾಡ್ತೀವಿ, ನಮ್ಮವರು ಅಂತ. ಆ ಮಾತೃಭಾಷೆ ಅಥವಾ ಒಂದು ನಾಡಿನ ಒಂದು ಭಾಷೆ ಅಂತ ಇರ್ತದಲ್ಲ, ಅದು ನಮ್ಮತನವನ್ನ ಹೆಚ್ಚಿಸ್ತದೆ. ಅದೇ ತರ ನಾವು ಎಲ್ಲೆಲ್ಲಿ ನಮಗೆ ಸಾಧ್ಯವೋ ಅಲ್ಲೆಲ್ಲ ಮಾತೃಭಾಷೆಯನ್ನ ಉಪಯೋಗಿಸಬೇಕು. ಮಕ್ಕಳಿಗೆ ಕೂಡ ಶಿಕ್ಷಣವನ್ನು ಕೂಡ ಅವರ ಮಾತೃಭಾಷೆಯಲ್ಲಿ ಕೊಟ್ರೆ ಒಳ್ಳೆಯದು ಅಂತ ಹೇಳಿ ಭಾಷಾ ತಜ್ಞರು ಅಂತ ಏನು ಹೇಳ್ತಾರೆ ಅವ್ರು ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಮಕ್ಕಳಿಗೆ ಅರ್ಥ ಆದಷ್ಟು ಸುಲಭವಾಗಿ ನೀವು ಬೇರೆ ಭಾಷೆಯಲ್ಲಿ ಕೊಟ್ರೆ ಆಗುವುದಿಲ್ಲ ಅಂತ. ಆದ್ರೆ ಇತ್ತೀಚಿನ ಈಗಿನ ಒಂದು ಏನು ಹೇಳ್ತಾರೆ ಒಂದು ಪರಿಸ್ಥಿತಿ ಮತ್ತೆ ಜನರ ಒಂದು ಮಾನಸಿಕ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಮಾತೃಭಾಷಾ ಶಿಕ್ಷಣ ಹಿಂದೆಯೇ ಉಂಟು ಅಂತ ಹೇಳ್ಬಹುದು. ಆದ್ರೆ ಸುರೇಶಣ್ಣ, ನಾನು ಕೆಲವು ಕುಟುಂಬಗಳು, ವಿದೇಶದಲ್ಲಿರುವ ಕುಟುಂಬಗಳನ್ನ ಗಮನಿಸಿದ ಹಾಗೆ ಅಲ್ಲಿಯೇ ಮಕ್ಕಳು ಹುಟ್ಟಿ ಬೆಳೆದಿದ್ರು ಕೂಡ ನಮ್ಮ ಒಂದು ಸಂಸ್ಕಾರವನ್ನ, ಭಾಷೆಯನ್ನ ಎಷ್ಟು ಚಂದ ತಂದೆ ತಾಯಿ ಕಲಿಸಿದ್ದಾರೆ ಅಂತ ಹೇಳಿದ್ರೆ ಕನ್ನಡದಲ್ಲೇ ಮಾತಾಡುದು. ಈಗ ಅಲ್ಲಿಯ ಭಾಷೆ ಗೊತ್ತಿದೆ, ಇಂಗ್ಲಿಷ್ ಗೊತ್ತಿದೆ, ಎಲ್ಲವೂ ಹೌದು, ಆದ್ರೆ ಕನ್ನಡ ಗೊತ್ತಿದೆ, ಜೊತೆಗೆ ಸಂಸ್ಕೃತದ ಶ್ಲೋಕಗಳನ್ನು ಕೂಡ ಹಾಡುವುದು, ಸಂಗೀತಾಭ್ಯಾಸ ಮಾಡುವುದು, ಅಂತಹ ಮಕ್ಕಳನ್ನ ಕೂಡ ನಾನು ನೋಡಿದ್ದೇನೆ, ಹೇಳುವುದನ್ನ ಕೇಳಿದ್ದೇನೆ. ಅಂದ್ರೆ ಮುಖ್ಯವಾಗಿ ತಂದೆ ತಾಯಿ ಅದರಲ್ಲಿ ಆಸಕ್ತಿ ಹೊಂದಿರಬೇಕು, ಅವರ ಆಸಕ್ತಿಯ ಮೂಲಕ ಮಕ್ಕಳಿಗೂ ಕೂಡ ಆ ಭಾಷೆ ಬರ್ತದೆ. ಅದೇ ಶಾಮಣ್ಣ ಹೇಳಿದ್ರಲ್ಲ, ಮನೆಯ ಒಂದು ವ್ಯವಸ್ಥೆ ಏನು ಅಂತ ನೋಡ್ಕೊಳ್ಬೇಕು. ಮನೆಯಲ್ಲಿ ನಾವು ಮಾತೃಭಾಷೆ ಮಾತಾಡಿದ್ರೆ ಮಾತ್ರ ಮತ್ತೆ ಮಾತೃಭಾಷೆಯನ್ನ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಸಾಧ್ಯ. ಅಂದ್ರೆ ವಿಮಾನ ನೆಲವನ್ನ ಬಿಟ್ಟು ಮೇಲೆ ಮೇಲೆ ಹಾರತದಂತೆ, ಮೇಲೆ ಹಾರಿ ಹಾರಿ ಮತ್ತೆ ಮೇಲೆ ಹೋಗುದಿಲ್ಲ, ಅದು ಮತ್ತೆ ಪುನಃ ನೆಲಕ್ಕೆ ಬರ್ತದೆ ಅಂತ. ಹಾಗೆ ನೆಲವನ್ನ, ನೆಲದ ಭಾಷೆ ಮಾತೃಭಾಷೆ ಅಂತ ಹೇಳ್ತೀವಲ್ಲ, ಅದನ್ನ ಬಿಟ್ಟು ಬೇರೆ ಹೋದ್ರೂ ಕೂಡ ಮತ್ತೆ ಮಾತೃಭಾಷೆಗೆ ಸಂಪರ್ಕಕ್ಕೆ ಬರಬೇಕು, ಅದನ್ನ ಉಳಿಸಬೇಕು ಅಂತ. ಅದು ಹೌದು. ಈಗ ಇದರ ಜೊತೆಗೆ ನೀವು 21ನೇ ತಾರೀಕು ಮಾತೃಭಾಷೆಯ ದಿವಸ ಅಂತ ಹೇಳಿದ್ರ, ಹೌದು, ಹಾಗೆಯೇ 28ನೇ ತಾರೀಕು ನಮ್ಮ ಭಾರತದಲ್ಲಿ ವಿಜ್ಞಾನ ದಿವಸ ಅಂತ ಆಚರಿಸ್ತಾರೆ, ರಾಷ್ಟ್ರೀಯ ವಿಜ್ಞಾನ ದಿನ. ಹೌದು, ವಿಜ್ಞಾನ ದಿನ ಅಂತ ಹೇಳಿದ್ರೆ ನಮ್ಮಲ್ಲಿ ನೊಬೆಲ್ ಬಹುಮಾನ ಪಡೆದ ಸರ್ ಸಿ ವಿ ರಾಮನ್ ಅವರು ಕಂಡುಹಿಡಿದ ಒಂದು ಏನು ರಾಮನ್ ಪರಿಣಾಮ ಅಂತ ಉಂಟಲ್ಲ, ಅದನ್ನ ಕಂಡುಹಿಡಿದ ದಿವಸ ಅಂತೇಳಿ, ಆದ್ರಿಂದ ಆ ದಿವಸವನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತಾರೆ. ಈಗ ಅಂತ ಹೇಳಿದ್ರೆ ವಿಜ್ಞಾನ ಅಂತ ಹೇಳುವಂತದ್ದು ತಂತ್ರಜ್ಞಾನ ಇದೆಲ್ಲ ಬಹಳ ಒಂದು ಅಗಾಧ ಮಟ್ಟದಲ್ಲಿ ಬೆಳೆದಿದೆ. ಆದ್ರಿಂದ ಅಂತ ದಿವಸ ಆಚರಿಸಿದ್ರೆ ಆ ದಿವಸದಲ್ಲಿ ನಮ್ಮ ವಿಜ್ಞಾನದಲ್ಲಿ ನಮ್ಮ ಪ್ರಗತಿ ಏನು ಇದೆಲ್ಲ ನಮಗೆ ಮಕ್ಕಳಿಗೆ ನಮ್ಮ ಮುಂದಿನ ಜನಾಂಗಕ್ಕೆ ಹೇಳಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು, ಈಗ ಶಾಮಣ್ಣ, ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಪರಿಶ್ರಮದಿಂದ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ. ಈಗ ಇವತ್ತಿನ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲಗಳಿವೆ, ತಂತ್ರಜ್ಞಾನ ಬೆಳೆದಿದೆ, ಎಲ್ಲವೂ ಇದೆ, ಆದ್ರೆ ಹಿಂದಿನ ಕಾಲದಲ್ಲಿ ಅದೇನೂ ಇರಲಿಲ್ಲ. ಅವರು ಸ್ವಂತ ಸಾಧನೆ ಪರಿಶ್ರಮಗಳ ಮೂಲಕ ಎಷ್ಟು ಸಾಧನೆ ಮಾಡಿದ್ದಾರೆ ಅದು ನಮ್ಮ ಇವತ್ತಿನ ಯುವಕರಿಗೆ ಮಕ್ಕಳಿಗೆ ಗೊತ್ತಾಗಬೇಕು. ಅದೇ ಇತ್ತೀಚೆಗೆ ಬರ್ತಾ ಇರುವಂತಹದ್ದು ಸ್ವದೇಶಿ ಚಿಂತನೆ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಅಂತಹದ್ದು ತಂತ್ರಜ್ಞಾನ ಅಭಿವೃದ್ಧಿ ಆಗಬೇಕು ಅಂತ. ಮೊದಲೆಲ್ಲ ದೊಡ್ಡ ದೊಡ್ಡ ವಿಷಯಗಳು ಬಂದಾಗ ಅಥವಾ ತಂತ್ರಜ್ಞಾನದ ವಿಚಾರ ಬಂದಾಗ ನಾವು ಬೇರೆ ದೇಶಗಳ ಬಗ್ಗೆ ನೋಡ್ತಾ ಇದ್ವಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇಂತಹ ದೇಶಗಳ ಬಗ್ಗೆ ನೋಡ್ತೀವಿ. ಆದರೆ ನಮ್ಮ ದೇಶದಲ್ಲಿ ಅಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸಬಹುದು ಎನ್ನುವುದನ್ನು ಕೂಡ ಇತ್ತೀಚೆಗೆ ಹೆಚ್ಚು ಒಂದು ಬೆಳಕಿಗೆ ಬರ್ತಾ ಇದೆ ಅಂತ. ಹೌದು ಹೌದು. ಆದ್ರಿಂದ ಈ ವಿಜ್ಞಾನದ ಮುನ್ನಡೆ ಏನುಂಟಲ್ಲ ಅದು ಭಯಂಕರ ಅಗಾಧ ಪ್ರಮಾಣದಲ್ಲಿ ನಡೀತಾ ಉಂಟು. ಕಳೆದ ಒಂದು 10 ವರ್ಷದಲ್ಲಿ ನಾವು ಯೋಚನೆ ಮಾಡಿದ್ರೆ ಹಿಂದೆ ಒಂದು ಶತಮಾನ ಯಾಕೆ 5-6 ಶತಮಾನಗಳಲ್ಲಿ ಆಗದಷ್ಟು ಪ್ರಗತಿ ಅಥವಾ ವಿಜ್ಞಾನದಲ್ಲಿ ಆಗಿದೆ. ಆದ್ರಿಂದ ನಮ್ಮ ಇಂದಿನ ಹುಡುಗರು ಕೂಡ ವಿಜ್ಞಾನದಲ್ಲಿ ಮುಂದೆ ಬರಬೇಕಾದ್ರೆ ಹಿಂದೆ ಕೂಡ ಇಂಥವರೆಲ್ಲ ಸಾಧಿಸಿ ತೋರಿಸಿದ್ದಾರೆ ಅಂತ ಹೇಳುದು ಮತ್ತೆ ಅವರನ್ನ ನೆನಪು ಮಾಡಿಕೊಳ್ಳುದು ಒಂದು ಅಗತ್ಯ. ಈಗ ಇತ್ತೀಚೆಗೆಲ್ಲ ನಾವು ರೋಬೋಟ್ ತಂತ್ರಜ್ಞಾನ ಅಂತೆಲ್ಲ ಹೇಳ್ತೀವಲ್ಲ, ಯಾರಾದರೂ ಮನೆಗೆ ಬಂದಾಗ ಆಹ್ವಾನ ನೀಡುವುದಕ್ಕೂ ಕೂಡ ರೋಬೋಟ್ನ ಬಳಕೆ ಆಗ್ತಾ ಇದೆ, ಮದ್ದು ಸಿಂಪರಣೆ ಮಾಡಲಿಕ್ಕೂ ಕೂಡ ರೋಬೋಟ್ನ ಬಳಕೆ ಆಗ್ತಾ ಇದೆ, ಆಮೇಲೆ ಭೂಮಿಯ ಒಂದು ಚಿತ್ರಣವನ್ನು ಕೊಡುವುದಕ್ಕೂ ಕೂಡ ಈ ರೋಬೋಟ್ನ ಒಂದು ಬಳಕೆ ಆಗ್ತದೆ. ಛಾಯಾಗ್ರಹಣ ಅಂತ ಹೇಳ್ತೀವಲ್ಲ, ಆಗಸದಿಂದ ತೆಗೆಯುವಂಥದ್ದು ಅಥವಾ ಸ್ಯಾಟಲೈಟ್ ಮೂಲಕ ತೆಗೆಯುವಂತಹದ್ದು, ಇದಕ್ಕೂ ಕೂಡ ಈ ರೋಬೋಟ್ನ ಬಳಕೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ನೆಲದಲ್ಲಿ ನಿಂತ್ಕೊಂಡು ಸರ್ವೆ ಮಾಡಬೇಕಿದ್ರೆ, ಒಂದು ನಕ್ಷೆಯನ್ನು ತಯಾರು ಮಾಡಬೇಕಿದ್ರೆ ಎಷ್ಟು ಶ್ರಮ ಬೇಕು, ಎಷ್ಟು ಕೆಲಸ ಬೇಕು. ಹೌದು ಹೌದು. ಯಾಕಂದ್ರೆ ಹಿಂದಿನ ಕಾಲದ ನಕ್ಷೆಗಳನ್ನೆಲ್ಲ ನೋಡಿದ್ರೆ ಹೌದು ನಮಗೆ ಅದರ ವಿಷಯ ಗೊತ್ತಾಗ್ತದೆ. ಅದೆಲ್ಲ ಸರಿಯಾಯ್ತು. ಈಗ ನಮ್ಮ ರತ್ನಕ್ಕ ಇದ್ದಾರಲ್ಲ, ಹೋದ ಸಲ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ಈ ಸಲಕ್ಕೆ ಒಂದು ಹೊಸತ್ತಾದಂತಹ ರುಚಿಯನ್ನ ತೋರಿಸ್ತೇವೆ ಅಂತ. ಅಯ್ಯೋ ದೇವರೇ, ಹೊಸ ರುಚಿ ಮಾಡಿದ್ದ ಹೌದು ನಾನು, ಆದ್ರೆ ತಿಂದು ನೋಡಿ ಹೇಗಿದೆ ಅಂತ ನೀವೇ ಹೇಳಬೇಕು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬಡವರ ಆಶಾಕಿರಣ, ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್, ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ ಒಟ್ಟು 949 ಹೆಚ್ಚು ಜನೌಷಧಿ ಕೇಂದ್ರಗಳು. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧಿ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಹೈನುಗಾರಿಕೆಯ ಅನುಭವದ ಕುರಿತು ಕಾರ್ಕಳದ ಮಂಜುನಾಥ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ. ಮಂಜುನಾಥ್ ಹೆಬ್ಬಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆ ಎನ್ನುವಂಥದ್ದು ಕೃಷಿಗೆ ಎಷ್ಟರ ಮಟ್ಟಿಗೆ ಪೂರಕ ಅಂತ ಹೇಳ್ತೀರಿ? ಹೈನುಗಾರಿಕೆ ಎನ್ನುವಂಥದ್ದು ಕೃಷಿಗೆ ಪೂರಕ ಅನ್ನುವಂಥದ್ದಕ್ಕಿಂತಲೂ ನಮಗೆ ಅಗತ್ಯಕ್ಕೆ ಬೇಕಾಗುವಂಥದ್ದು. ಹೈನುಗಾರಿಕೆಯನ್ನೇ ಕೃಷಿ ಬಿಟ್ಟು ಬರೀ ಹೈನುಗಾರಿಕೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಉಂಟಾ? ಮಾಡಬಹುದು, ಆದರೂ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೈನುಗಾರಿಕೆಯಲ್ಲಿ ಲಾಭ ಅಂದರೆ ಏನು? ಹೈನುಗಾರಿಕೆಯಲ್ಲಿ ಲಾಭ ಅಂದರೆ ಅದರ ಒಟ್ಟಿಗೆ ಕೃಷಿ ಇದ್ದರೆ, ಬಾಳೆ, ತೆಂಗು, ಕಂಗು ಇದೆ ಇಂಥದ್ದು ಕೃಷಿ ಇದ್ದರೆ ಅದರಲ್ಲಿ ಲಾಭ ಮಾಡಿಕೊಳ್ಬೋದು. ಹಾಲಿನಲ್ಲಿ ಹಿಂಡಿಗೆ ಸರಿಯಾಗಬಹುದು ಅಷ್ಟೇ, ಕೊಟ್ಟ ಹಾಲಿನಲ್ಲಿ. ಎಷ್ಟು ವರ್ಷದಿಂದ ನೀವು ಹಸು ಸಾಕಣೆಯನ್ನು ಮಾಡ್ತಾ ಇದ್ರಿ? ಸಾಧಾರಣ ಒಂದು 35 ವರ್ಷದಿಂದ ಹಸು ಸಾಕಣೆ ಮಾಡ್ತಿದ್ದೇವೆ. 35 ವರ್ಷಗಳ ಒಂದು 7 ಬೀಳನ್ನು ಹೇಗೆ ನೀವು ದಾಖಲಿಸ್ತೀರಿ? ಎಷ್ಟು ಹಸುಗಳಿದ್ವು, ಎಷ್ಟು ಹೆಚ್ಚಾಯಿತು, ಎಷ್ಟು ಕಮ್ಮಿ ಆಯಿತು? ನಾವು ಸಾಧಾರಣ ಒಂದು 13 ಸ್ಟಾರ್ಟಿಂಗಲ್ಲಿ ಒಂದು ದನ ಮಾಡಿತ್ತು, ಒಂದರಲ್ಲಿ ಕರು ಹಾಕಿ ಹಾಕಿ 6 ದನ ಆಯಿತು. ಹಾಗೆ ಮತ್ತೆ ತಂದು ಅದು 12-13 ದನಗಳಾಯಿತು. ಆನಂತರ 2-3 ಬಂತು. 2-3 10-13 ಆಗೋತ್ತಿಗೆ 45-50 ಲೀಟ್ರ್ ಹಾಲೇ ಬಂದದ್ದು. 2-3 ಆಗೋತ್ತಿಗೆ 25-30 ಲೀಟ್ರ್ ಹಾಲು ಇತ್ತು. ಹಾಗೆ ಇದೀಗ ಬೇರೆ ನಮ್ಮ ಕೆಲಸದ ಒತ್ತಡದಿಂದ ಈಗ ಕಡಿಮೆ ಮಾಡಿ 1-2 ಕೊಂತಂದು ನಿಲ್ಲಿಸಿದ್ದೇವೆ. ಈಗ ಹೈನುಗಾರಿಕೆಯ ಬೇರೆ ಸೂಕ್ಷ್ಮ ವಿಚಾರಗಳು ಏನೇನು ಅಂತ ಅಂದರೆ, ಈಗ ವರ್ಷಕ್ಕೂ ಒಂದು ಕರುವನ್ನು ಪಡಿಬೇಕು, ಮತ್ತು ಕೃತಕ ಗರ್ಭಧಾರಣೆ ಮಾಡಿಸಬೇಕು, ಅವುಗಳಿಗೆ ಪೂರಕವಾದಂತಹ ಪಶು ಆಹಾರ ಆಗ್ಬೋದು, ಮೇವು ಆಗ್ಬೋದು, ಇದನ್ನು ಒದಗಿಸಬೇಕು, ಈ ವಿಚಾರದ ಬಗ್ಗೆ ಹೇಳಿ. ಅದರಲ್ಲಿ ಮೇನು ನಾವು ತಿಳ್ಕೊಳ್ಬೇಕಾದ್ದು ತುಂಬ ಇದೆ. ಎಷ್ಟಾದರೂ ಯಾರು ನಮ್ಮ ವೆಟರ್ನರಿ ಡಾಕ್ಟರ್ಗಳಿಗೆ ಅನುಭವ ಇತ್ತು, ನಮ್ಮ ಅನುಭವವೇ ಮೇಲು. ಅದರಲ್ಲಿ ಒಂದು ಬೆದೆಗೆ ಬಂದು ಇಂಜೆಕ್ಷನ್ ಆಗಿ ಅದು ಇಂತಿಷ್ಟು ದಿವಸದಕ್ಕೆ ಇಂಜೆಕ್ಷನ್ ಆಗಬೇಕು, ಆಗಿ ಇಂತಿಷ್ಟು ದಿವಸಕ್ಕೆ ಮತ್ತೆ ಟೆಸ್ಟ್ ಮಾಡಬೇಕು ಅಂತ ಉಂಟು. ಅಥವಾ ಟೆಸ್ಟ್ ಮಾಡದಿದ್ದರೂ ಅದು ಹೀಗೆ ಇರ್ತದೆ ಅನ್ನೋಂಥದ್ದೊಂದು ನಮಗೆ ಪ್ರಾಥಮಿಕ ಅನುಭವ ನಮ್ಮಲ್ಲಿ ಬೇಕಾಗಿರ್ತದೆ. ಇಲ್ಲದ್ರೆ ಅವರು ಒಂದು ಎಲ್ಲ ದನಗಳು ಒಂದು ಇಂಜೆಕ್ಷನ್ ಆಗಿ 18-20 ದಿವಸಕ್ಕೆ ಮತ್ತೆ ಅದು ಇಂಜೆಕ್ಷನ್ ಇತ್ತಿದ್ದರು ಮತ್ತೆ ಅದು ಕರೀತವೆ, ಹೀಟಿಗೆ ಬರ್ತವೆ. ಹೀಗೆ ಕಂಟಿನ್ಯೂ 3-4 ತಿಂಗಳು ಕಂಟಿನ್ಯೂ ಆಗ್ತದೆ. ಆಗ ಇವರು ಮತ್ತೊಂದು ಇಂಜೆಕ್ಷನ್ ಕೊಟ್ಟು ಬಿಡ್ತಾರೆ. ಆಗ ಮೊದಲು ಇದು ನಿಂತಿರ್ತದೆ, ಅದು ಡ್ಯಾಮೇಜ್ ಆಗ್ತದೆ. ಇಲ್ಲಿ ತುಂಬ 100% ಇಲ್ಲಿ ಎರಡನೇ ಇಂಜೆಕ್ಷನ್ ಆಗೋದಿಲ್ಲ, ಮತ್ತೆ ಬೇರೆ ಇಂಜೆಕ್ಷನ್ ಆಗಿ ಗಬ್ಬಗೊಸ ಕ್ಲೀನ್ ಮಾಡುವಂಥದ್ದು ಇಂಥದ್ದೆಲ್ಲ ನಡೀತಿದೆ. ನಮ್ಮ ಹಟ್ಟಿಯಲ್ಲಿ ಒಂದೇ ಇಂಜೆಕ್ಷನ್ ಒಂದು ದನಕ್ಕೆ. ಈಗ ಒಂದು ಸಾರಿ ಕೃತಕ ಗರ್ಭಧಾರಣೆ ಮಾಡಿಸಿದ್ದು ನಿಂತಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದು ನಮ್ಮ ಒಂದು ಅನುಭವದ ಪ್ರಕಾರ ಆ ಶರೀರ ಅನ್ನುವಂಥದ್ದು ಒಳಭಾಗಕ್ಕೆ ತಿರುಗಿರ್ತದೆ. ಮತ್ತೆ ಇದು ಹಳದಿ ಬಣ್ಣ ಇರ್ತದೆ, ಅದರಲ್ಲಿ ಒಂದು ನೋಳಿ ರಸದಾಗಿ ಇಳಿತದೆ, ಅದು ಹಳದಿ ಬಣ್ಣ ಇರ್ತದೆ. ಮತ್ತು ಮೇನು ಅಂದರೆ ಅದು ಒಳ ಭಾಗಕ್ಕೆ ತಿರುಗಿರ್ತದೆ, ಅದು ಇಂಜೆಕ್ಷನ್ ಆಗಿದೆ. ಇದು ಇಂಜೆಕ್ಷನ್ ಆಗಿ 28 ದಿವಸಕ್ಕೆ ಇರ್ತದೆ ಗೊತ್ತಾಗ್ತದೆ, ಗಬ್ಬನಿತ್ತಿದೆ ಅಂತ ಗೊತ್ತಾಗ್ತದೆ. ಅದು ನಾವು ತುಂಬ ಜನಕ್ಕೆ ನಾನು ಹೋದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ. ಮೊನ್ನೆ ಇಲ್ಲಿ ಒಂದು ನಾನೇ ದನ ಕೊಟ್ಟಿದ್ದೆ, ಇಂಜೆಕ್ಷನ್ ಆಯಿತು ಅದು ನಿಲ್ಲಿಲ್ಲ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ಮು ನಿಮಗೂ, ಮೊದಲು ಹಾಗೆ ಆಗಿತ್ತಾ ಅಂದರೆ ನಾವು ಏನು ಸಮಸ್ಯೆ ಆಗಿ ಕೊಟ್ಟಿದ್ದೇವೆ ಅಂತ ಎಣಿಸ್ಕೊಂಡ್ರೆ ನಾನು ಹೋಗಿ ನೋಡಿದ್ವಿ ಅದು ಇಂಜೆಕ್ಷನ್ ನಿಂತಿದೆ, ಅದು ಗಬ್ಬ ನಿಂತಿದೆ. ನಾನು ಹೇಳಿದೆ ಇನ್ನು ಇದಕ್ಕೆ 2 ತಿಂಗಳು ಮುಟ್ಟಬಾರ್ದು, ಆದ ನಂತರ ಮತ್ತೆ ಬೇಕಾದರೆ ಟೆಸ್ಟ್ ಮಾಡಿ, ನಿಮಗೆ ಧೈರ್ಯ ಇಲ್ಲ ಅಂತಂದರೆ 2 ತಿಂಗಳು ಮುಟ್ಟಲೇಬಾರ್ದು, ಗೌಡಾಕ್ಟ್ ಬಂದು ಕೈ ಹಾಕಲೇಬಾರ್ದು ಗಬ್ಬ ಹೊಸಕ್ಕೆ, ಅಥವಾ ಗನ್ ಹಾಕಬಾರ್ದು. ಮತ್ತೆ ಸರಿ ಅಂತ ಆಗಿದೆ, ಅದು ಗಬ್ಬ ನಿಂತಿದೆ. ಅದು ಈಗ ಚಿಕ್ಕ ಕರುಗಳ ಒಂದು ಪಾಲನೆ ಪೋಷಣೆ ಅಂದರೆ ಏನು ಮಾಡಬೇಕು ಮತ್ತು ಅವುಗಳಿಗೆ ಕೊಡುವಂಥ ಒಂದು ಆಹಾರದ ಬಗ್ಗೆ ಹೇಳಿ. ಚಿಕ್ಕ ಮರು ಕರುಗಳಿಗೆ ಫಸ್ಟ್ ದಿನದ ಹಾಲನ್ನು ಫುಲ್ಲು ಎಷ್ಟು ಕುಡಿತದೆ ಅಷ್ಟು ಕೊಟ್ಟು, ಅಥವಾ ಅದು ಗಿನ್ನ ಹಾಲನ್ನು ಕುಡಿಯದಿದ್ದರೂ ನಾವು ಕರೆದಾದರೂ ಕುಡಿಸ್ಬೇಕು, ಮತ್ತು ಜಾಸ್ತಿ ಅದನ್ನು ಬಿಸಾಡೋದು. ಮತ್ತು ಹೆಣ್ಣು ಕರಾಗಲಿ ಗಂಡಾಗಲಿ ಅದು ಆರೋಗ್ಯವಂತ ಆಗಿರಬೇಕಾದ್ರೆ 1 ತಿಂಗಳು ಅದಕ್ಕೆ ಬೇಕಾದಷ್ಟು 2-2.5 ಲೀಟ್ರ್ ಹಾಲು ಕೊಡಲೇಬೇಕು. ಅನಂತರ ನಿಧಾನಕ್ಕೆ ಹಾಲು ಕಡಿಮೆ ಮಾಡ್ತಾ ಬಂದು ಸ್ವಲ್ಪ ಸ್ವಲ್ಪ ಹಿಂಡಿ ಅಥವಾ ಗಂಜಿರಸ ಏನಾದರೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹುಲ್ಲು ಇಂಥದ್ದು ಕೊಟ್ಟು ಮತ್ತೆ ಆರೋಗ್ಯವಂತಾಗಿಯೇ ಇರ್ತದೆ ಹಾಗೆ ಮಾಡಿದರೆ. ಈಗ ಹೈನುಗಾರಿಕೆಗೆ ಪೂರಕವಾಗಿ ಮೇವಿನ ಬೆಳೆಯನ್ನೆಲ್ಲ ಹೇಗೆ ಬೆಳಿಬಹುದು? ಮೇವಿನ ಬೆಳೆ ಅಂದರೆ ಈ ಹೈಬ್ರಿಡ್ ಹುಲ್ಲುಗಳೇ ಇದೆ, ಮತ್ತು ತೋಟ ಹೌದು ಮೇನ್ ಅದು ಅಲ್ಲ, ನಮ್ಮ ತೋಟದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸುಣ್ಣವ ಅದಕ್ಕೆ ಬೇಕಾದ ಆಹಾರವನ್ನು ಸರಿಯಾಗಿ ಕೊಟ್ಟರೆ ಹಳ್ಳಿಯ ಮಾಮೂಲಿ ಹುಲ್ಲೇ ಫಲವತ್ತಾಗಿ ಇರ್ತದೆ, ದನಗಳಿಗೆ ಬೇಕಾದ ಅಂಶ ಅದರಲ್ಲಿ ಇರ್ತದೆ. ನಾವು ಅದಕ್ಕೂ ಹಾಕೋದಿಲ್ಲ ಇದಕ್ಕೂ ಹಾಕೋದಿಲ್ಲ, ನೇಪೇರ ಹುಲ್ಲನ್ನು ನೆಟ್ಟರು ಅದಕ್ಕೆ ಹಾಕಿದರೆ ಮಾತ್ರ ಅದರಲ್ಲಿ ಫಲವತ್ತದ್ದು ಇರ್ತದೆ. ನಾವು ಅದನ್ನೇ ಹಾಕ್ತಿದ್ದೇವೆ, ಹಾಲು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದೇ ಮಣ್ಣಲ್ಲಿ ಬೆಳೆಯೋದಲ್ವಾ, ಹಾಗಾಗಿ ಏನೂ ಇರೋದಿಲ್ಲ ಅಲ್ಲ, ನಮ್ಮ ಕಾಟು ಹುಲ್ಲುಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಕಾಟು ಹುಲ್ಲನ್ನು ಕೊಯ್ದು ತಗೊಂಡ್ಬಂದು ಹಾಕೋದು ಸ್ವಲ್ಪ ಕಷ್ಟ ಇಲ್ಲ, ಅಂಥ ಸಮಸ್ಯೆ ಇಲ್ಲ, ಇದಕ್ಕಿಂತ ಫಾಸ್ಟ್ ಆಗ್ತದೆ ಅದು. ಅಂದರೆ ಅದನ್ನು ಗದ್ದೆ ಅಥವಾ ತೋಟ ಫಲವತ್ತಾಗಿದ್ದರೆ ಹುಲ್ಲು ಫಲವತ್ತಾಗಿರ್ತದೆ, ಮತ್ತು ಒಂದು ಸಲ ನಾವು ಸೋಮಾರಿಗಳಾದರೆ ಅದು ಕಷ್ಟವೇ ಆಗೋದು. ಅಂದರೆ ಒಂದು ಕಂಟಿನ್ಯೂ ಆಗಿ ಕೊಯ್ತಾ ಹೋಗಬೇಕು, ಒಂದು ತೋಟವನ್ನು ಒಂದು ಬದಿಯಿಂದ ಒತ್ತರೆ ಮಾಡಿ ಕೊಯ್ತಾ ಹೋದರೆ ಹುಲ್ಲು ಒಂದೇ ಲೆಕ್ಕ ಇರ್ತದೆ. ಇದು ಇವತ್ತು ಅರ್ಜೆಂಟ್ ಉಂಟು ಹೋ, ಅಲ್ಲಿ ಕೊಯ್ದರು ಅಲ್ಲಿ ಒಂದು ಕೊಯ್ದರು ಇಲ್ಲಿ, ಹಾಂ ಹೀಗೆ ಮಾಡಿದರೆ ಅದು ಸಮಸ್ಯೆ ಆಗ್ತದೆ, ಗಂಟೆಗಟ್ಟಲೆ ಹೋಗ್ತದೆ, ಇಲ್ಲಾದರೆ 10 ನಿಮಿಷ ಸಾಕಾಗ್ತದೆ, ಒಂದು ದನಕ್ಕೆ 10 ನಿಮಿಷ ಕೊಯ್ದ ಹುಲ್ಲು ಸಾಕಾಗ್ತದೆ. ಈಗ ಹುಲ್ಲನ್ನು ನೆಟ್ಟು ಬೆಳೆಸುವುದ್ರೆ, ಈಗ ನೇಪಿಯರ್ ಆಗ್ಬೋದು ಸಂಪೂರ್ಣ ಇಂಥದ್ದಾಗ್ಬೋದು, ನೆಟ್ಟು ಬೆಳೆಸುವುದ್ರೆ ಅವುಗಳ ನಿರ್ವಹಣೆ ಅಂದರೆ ಏನೇನು ಮಾಡಬೇಕು? ಅದಂತಾದರೆ ನಾವು ಸರಿಯಾದ ಒಂದು ಫೀಟು ಗಾತ ಮಾಡಿ, ಒಂದು ಹೆಚ್ಚು ಕಡಿಮೆ ಒಂದು 15 ಫೀಟು ಉದ್ದದ ತೋಡು ಮಾಡಿ ಅದರಲ್ಲಿ ಸಗಣಿ ಗೊಬ್ಬರ ದರ್ಲೆ ಗೊಬ್ಬರ ಇದೆಲ್ಲ ಹಾಕಿ ಅದ ನಂತರ ಕಡ್ಡಿಯನ್ನು ಹಾಕೋದು, ಅಂದನಂತರ ಮಣ್ಣನ್ನು ಹಿರಿಸಿ ಹಾಕೋದು ಅದು ಚಿಗಿರಿದ ನಂತರ. ಅದು ಮಳೆಗಾಲ ಬರುವ ಮೊದಲು ನಾವು ಸಾಧಾರಣ ಜೂನ್ ತಿಂಗಳಲ್ಲಿ ನೆಟ್ಟರೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಯ್ಲಿಕ್ಕೆ ಬರ್ತದೆ, ಅನಂತರ ಅದು ಕಂಟಿನ್ಯೂ 3 ವರ್ಷದವರೆಗೆ ಬೆಳೆಸ್ಬೋದು ಅದನ್ನು. ಮತ್ತು ಅದಕ್ಕೆ ಸುಣ್ಣ ಇಂಥದ್ದನ್ನು ಹಾಕ್ಬೋದು, ಇಲ್ಲಾದರೆ ಇದೆ ನಾನು ಹೇಳಿದಾಗೆ ಏನೂ ಇರೋದಿಲ್ಲ, ಹೈಬ್ರಿಡ್ ನೇಪೇರ ಹುಲ್ಲಲ್ಲಿಯೂ ಏನೂ ಇರೋದಿಲ್ಲ, ಅದು ಹಾಕಿದರೆ ಹಾಲು ಜಾಸ್ತಿ ಆಗ್ತದೆ ಅದು ಆಗ್ತದೆ ಅಂತ ಇಲ್ಲಿ ಡಾಕ್ಟ್ರು ಹೇಳಿದರು. ನಾವಿಲ್ಲಿ ಹಾಕಿದರೆ ಜಾಸ್ತಿ ಆಗೋದಿಲ್ಲ ಅಂತಾರೆ, ಅಂದರೆ ಅದರಲ್ಲಿ ಏನೂ ಇರುವುದಿಲ್ಲ, ಪೋಷಕಾಂಶ ಇರುವುದಿಲ್ಲ. ಈಗ ಹುಲ್ಲಿನಲ್ಲಿಯೂ ಕೂಡ ಸಾಕಷ್ಟು ಕೆಲವು ಸಾರಿ ಹೂ ಬಿಡುವಂಥದ್ದು ಮತ್ತು ಅದರ ಪೌಷ್ಟಿಕಾಂಶ ಕಡಿಮೆ ಆಗುವಂಥದ್ದೆಲ್ಲ ಸಮಸ್ಯೆ ಬರ್ತದಲ್ಲ, ಅದಕ್ಕೆ ಒಂದು ಸಲ ಕಟಾವಾಗಿ 45 ದಿವಸದ ಒಳಗೆ ಕಟಾವು ಆಗಬೇಕು. ಅಂದರೆ 32ನೇ ಕಟಾವು, ಫಸ್ಟಿಗೆ ಕಟಾವು ನೆಟ್ಟು 45 ದಿವಸ, ಅನಂತರ ಪ್ರತಿ 35ರಿಂದ 45ರೊಳಗೆ ಕಟಾವು ಆಗಬೇಕು, ಅನಂತರ ಅದು ಹೂ ಬಂದೇ ಬರ್ತದೆ. ಅದು ಹೂ ಬಂದ ನಂತರ ಅದು ಹಾಕಲೂಬಾರ್ದು, ಹಾಕಿದರೂ ಕೆಲವು ದನಗಳಿಗೆ ಸಮಸ್ಯೆ ಆಗ್ತದೆ, ಆ ಹೂವನ್ನು ತಿಂದುಬಿಟ್ರೆ ಅದು ಕೆಲವು ಸಲ ಸಮಸ್ಯೆ ಆಗೋದು ಉಂಟು. ಅದು ಆಮೇಲೆ ಹಿಂಡಿ ಎಷ್ಟರ ಮಟ್ಟಿಗೆ ಕೊಡಬೇಕು? ಹಿಂಡಿ ಅಂದರೆ ಒಂದು ಸಾಧಾರಣ ಒಂದು ನಾವು ದನದ ಒಂದು ತೂಕದ ಪ್ರಮಾಣ ಪ್ರಕಾರದಲ್ಲಿ ಒಂದು ಸಾಮಾನ್ಯ ಒಂದು 8ರಿಂದ 10 ಲೀಟ್ರ್ ಹಾಲು ಕೊಡುವ ದನಕ್ಕೆ 2.5ರಿಂದ 3 ಕೆಜಿ ಹಿಂಡಿಯನ್ನು ಕೊಡಬೇಕು. ಮತ್ತು ಹುಲ್ಲೆಲ್ಲ ಹಾಕಿದರೆ ಏನೂ ಹಾಕದಿದ್ದರೆ ಮತ್ತೊಂದು 2 ಕೆಜಿ ಜಾಸ್ತಿ ಕೊಡಬೇಕಾದೀತು. ಈಗ ಇವುಗಳಿಗೆ ಕೊಡಬೇಕಾಗಿರುವಂತಹ ಒಂದು ಲಸಿಕೆಯ ಬಗ್ಗೆ ಹೇಳಿ, ಕಾಲಕಾಲಕ್ಕೆ ಲಸಿಕೆಗಳು ಏನೇನು ಕೊಡಬೇಕಾಗ್ತದೆ, ಏನೇನು ಸಮಸ್ಯೆಗಳು ಬರ್ತವೆ? ನಾವು ಈ ನಮ್ಮದರಲ್ಲಿ ನಾವು ಯಾವುದೇ ದನಕ್ಕೆ ಹೊಟ್ಟೆ ಹುಳಕ್ಕೆ ಬಿಟ್ಟು ಬೇರೆ ಕಾಲು ಬಾಯಿ ಜ್ವರದೊಂದು ಇಂಜೆಕ್ಷನ್ ಎಲ್ಲ ಕೊಡ್ತಾ ಬರ್ತಾರೆ, ಅದು ಬಿಟ್ಟರೆ ನಾವು ಯಾವುದನ್ನು ಇಷ್ಟೊತ್ತು ಉಪಯೋಗ ಮಾಡಲಿಲ್ಲ. ಒಂದು ವೇಳೆ ಶೀತ ಜ್ವರ ಆದರೂ ನಾವು ಉಪ್ಪಿನಕಾಯಿ ಹಾಕೋದು, ಮತ್ತೆ ಉಪ್ಪು ಉಪ್ಪಿನಕಾಯಿ ಅಥವಾ ಕುತ್ತಿಗೆಯಲ್ಲಿ ಒಂದು ಗುಳ್ಳೆ ಹೇಳೋದು ಅಂತ ಉಂಟು, ಕಪ್ಪೆ ಕಪ್ಪೆ ಹೇಳೋದು ಅಂತ, ಅದಕ್ಕೂ ಭತ್ತ ಮತ್ತು ಉಪ್ಪನ್ನು ಹಾಕಿ ಬಿಡು ತಿಕ್ಕಿ ಬಿಡೋದು. ಅದು ಬಿಟ್ಟು ನಾವು ಇಷ್ಟರ ತನಕ ಡಾಕ್ಟ್ರು ಇಂಜೆಕ್ಷನ್ ಅಂದರೆ ಗಬ್ಬ ಇಂಜೆಕ್ಷನ್ ಬಿಟ್ಟರೆ ಬೇರೆ ಯಾವುದಕ್ಕೂ ಬರಲಿಲ್ಲ. ಈ ಕೆಚ್ಚಲು ಬಾವು ಅಂತ ಸಮಸ್ಯೆ ಬರ್ತದೆ? ಅದು ಬರ್ತದೆ, ಅದಕ್ಕೆ ನಾವು ಜೇಡಿ ಮಣ್ಣು ಅನ್ನು ಅಂದರೆ ಅದು ಇರಲಿ ಇಲ್ಲದೇ ಇರಲಿ ಕರು ಹಾಕಿ ನಾವು ಒಂದು ತಿಂಗಳ ತನಕ ಅದನ್ನು ಹಟ್ಟಿಯಲ್ಲಿ ಒಂದು ತಟ್ಟೆಯಲ್ಲಿ ಜೇಡಿ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಳ್ತೀವಿ, ಹಾಲು ಕರೆದು ಕೆಚ್ಚಲಿಗೆ ದಪ್ಪವಾಗಿ ಹಚ್ಚಿಬಿಡ್ತೇವೆ. ಅದು ಹಾಲು ಗಟ್ಟಿ ಉಳಿದಿದ್ರೂ ಗಟ್ಟಿ ಆಗೋದಿಲ್ಲ, ಅದು ಸರಿಯಾಗಿರ್ತದೆ. ಮತ್ತೆ ಹಾಲು ಕರೆಯೋದಕ್ಕಿಂತ ಮೊದಲು ಸ್ವಚ್ಛ ಮಾಡಿ ಸ್ವಚ್ಛ ಮಾಡ್ಕೊಳ್ಬೇಕು, ತೊಳೆದು ಮತ್ತೆ ಹಾಲು ಕರಿಬೇಕು, ಹಾಲು ಕರಿಬೇಕು ಮತ್ತೆ ವಾಪಸ್ ಹಾಗೆ ಅದೇ ರೀತಿ ಹಚ್ಚಿಬಿಡಬೇಕು. ಈಗ ಕೈಯಿಂದ ಹಾಲು ಕರೆಯುವುದು ಅಂಥದ್ದು ಮತ್ತು ಮೆಷಿನ್ ಅನ್ನು ಉಪಯೋಗಿಸಿಕೊಂಡು ಹಾಲು ಕರೆಯುವಂಥದ್ದು ಯಾವುದು ಒಳ್ಳೇದು ಅಂತ ಹೇಳ್ತೀವಿ? ಅದು ಮಿಷನಲ್ಲಿ ಜಾಸ್ತಿ ಇಂದ ಈಗ 10 ಲೀಟ್ರಿಂದ ಜಾಸ್ತಿ ಅಥವಾ 5 ಲೀಟ್ರಿಂದ ಜಾಸ್ತಿ ಇದ್ದದಕ್ಕೆ ಮಾತ್ರ ಮಿಷನ್ ಒಳ್ಳೆಯದು, ಮತ್ತು ಅದಕ್ಕಿಂತ ಕಡಿಮೆದ್ದು ಅಗತ್ಯ ಇಲ್ಲ, ಕೈಯಲ್ಲೇ ಕರಿಬೋದು. ಆಮೇಲೆ ಬೇರೆ ಕೃಷಿಯ ಬಗ್ಗೆ ಹೇಳಿ, ನೀವು ತೆಂಗಿನ ಕೃಷಿ ಮಾಡ್ತಾ ಇದ್ರಿ, ಅಡಿಕೆ ಕೃಷಿ ಮಾಡ್ತಾ ಇದ್ರಿ, ಜೊತೆಗೆ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರಿ, ಅಡಿಕೆ ಕೃಷಿಯ ಬಗ್ಗೆ? ಅಡಿಕೆ ಕೃಷಿ ಅಂದರೆ ನಾವು ಸುಧಾರಣ ಮೂಲ ಅಡಿಕೆ ಕೃಷಿಕರು, ನಾವು ತಂದೆ ಅಥವಾ ಅಜ್ಜ ಎಲ್ಲ ನಾವು ಕೃಷಿಯಲ್ಲೇ ಅಡಿಕೆ ಕೃಷಿಯಲ್ಲೇ ಅಂದರೆ ಆಗ ಬಿದ್ದ ಸಸಿಯಿಂದೇ ಆಗ್ತಿತ್ತು, ಫಸ್ಟ್ಗೆ ಒಂದು ಸಲ ನಡೋದು ಮತ್ತೆ ಅದೇ ಉಳಿದ ಸಸಿಯಾಗಿ ಕಂಟಿನ್ಯೂ ಆಗ್ತದೆ. ಅದು ಇಲ್ಲದೇ ಇದ್ದ ಅಲ್ಲಿಗೆ ಮಾತ್ರ ತೆಗೆದು ನಡುವಂಥದ್ದು, ಇಲ್ಲಾದರೆ ಅದು ಆಗ್ತಾ ಇರ್ತದೆ, ಅಂದರೆ ಜಾಗವೂ ಹಾಗೆ ಇರ್ತದೆ ಕಬ್ಬಿನಾಲೆ ಕಡೆ ಎಲ್ಲ. ಮೂಲತಃ ನೀವು ಕಬ್ಬಿನಾಲೆ? ಕಬ್ಬಿನಾಲೆ ಅವರು. ಹಾಗಾಗಿ ಈಗ ಇದು ಅದೇ ಇಲ್ಲಿಗೆ ಒಂದು 27 ವರ್ಷ ಆಯಿತು ನಾನು ಇಲ್ಲಿ ಜಾಗ ತೆಕ್ಕೊಂಡು ಇಲ್ಲಿ ಈಗ ಮಾಡ್ತಿದ್ದೇನೆ. ಇಲ್ಲಿಗ ಒಂದು ಸಾಧಾರಣ 1,200 ಅಡಿಕೆ ಮರ ಇದೆ, ಒಂದು 75 ತೆಂಗಿನ ಮರ ಇದೆ, ಮತ್ತೊಂದು 1/2 ಎಕರೆಯಲ್ಲಿ ಬಾಳೆ ಕೃಷಿ ಮಾಡ್ತಿದ್ದೇನೆ. ಭತ್ತ ಕೃಷಿ ಮಾಡ್ತಿದ್ದೆ, ಅದನ್ನು ಈಗ ಸದ್ಯ ನವಳಿನ ಕಾಟದಲ್ಲಿ ಅದನ್ನು ಬಿಟ್ಟು ಅಡಿಕೆ ಸಸಿ ಇಟ್ಟಿದ್ದೇನೆ, ಅದು ನಮ್ಮ ಮಿಸ್ಸಸ್ಸಿನ ಹೆಸರಿನಿಂದ ಜಾಗ ಅದು. ಹಾಗೆ ಮತ್ತು ನಾವು ಫಸ್ಟಿಗೆ 1-2 ವರ್ಷ ಬುಡ ಬಿಡಿಸಿದ್ದೇನೆ, ಅನಂತರ ಬುಡ ಬಿಡಿಸೋದಿಲ್ಲ. ನಾನು ಸಾಧಾರಣ ಅಕ್ಟೋಬರ್ ನವಂಬರಲ್ಲಿ ತೋಟದ ಬುಡ ಮಾಡ್ತೇನೆ, ಮತ್ತು ಮೇ ನಂತರ ಸಗಣಿಯನ್ನು ತೋಟಕ್ಕೆ ಹಿಡ್ಕೊಂಡು ಹೋಗೋದೇ ಇಲ್ಲ, ಅಂದರೆ ಸಗಣಿಗೂ ಮತ್ತು ಕೊಳೆ ರೋಗಕ್ಕೂ ಸಂಬಂಧ ಉಂಟು. ಹಾಗಾಗಿ ನಾನು ತೋಟದ ವಿಷಯದಲ್ಲಿ ದನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈ ಸಗಣಿ ಗೊಬ್ಬರವನ್ನು ಕೊಡುವುದಿದ್ರೆ ಹೇಗೆ ಮತ್ತು ಯಾವಾಗ? ಸಗಣಿ ಗೊಬ್ಬರವನ್ನು ಕೊಡೋದಿದ್ರೂ ಅದೇ ನವಂಬರ್ ನಂತರ ಕೊಡಬೇಕು, ಹೌದು, ಮೇ ನಂತರ ಕೊಡಬಾರ್ದು, ಕೊಡಲೇಬಾರ್ದು. ಕೊಟ್ಟರೆ 2 ಸರಿ ಔಷಧಿ ಹಾಕಬೇಕಾಗ, ಬೋರ್ಡ ಮಿಶ್ರಣ 2 ಸರಿ ಹಾಕಬೇಕಾದೀತು, ಇದಿಲ್ಲಾದ್ರೆ ಮತ್ತೆ 2 ಸಲ ಜಾಸ್ತಿ 4 ಸಲ ಹಾಕಬೇಕಾದೀತು. 25 ದಿನ ಒಂದು ಸಲ ಔಷಧಿ ಹಾಕಿ 20-25 ದಿವಸಕ್ಕೆ ಮತ್ತೊಂದು ಸಲ ಬೋರ್ಡ ಮಿಶ್ರಣ ಹಾಕಲೇಬೇಕಾಗ್ತದೆ ಸಗಣಿ ಗೊಬ್ಬರ ಹಾಕಿದರೆ. ಅಂದರೆ ಈಗ ಸಗಣಿ ಗೊಬ್ಬರ ಹಾಕೋದಿದ್ರೂ ಕೂಡ ನೀರಾವರಿ ವ್ಯವಸ್ಥೆ ಮಾಡುವಾಗ ನವಂಬರ್ ಡಿಸೆಂಬರ್ನಲ್ಲಿ ಕೊಟ್ಟರೆ ಒಳ್ಳೆಯದು? ಹೌದು, ನವಂಬರ್ ಡಿಸೆಂಬರಲ್ಲಿ ಕೊಟ್ಟರೆ ಒಳ್ಳೆಯದು. ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದಿದ್ರೆ? ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದಿದ್ರೂ ಅದೇ ಟೈಮಲ್ಲಿ ಹಾಕಬೇಕಾಗ್ತದೆ. ಮಳೆಗಾಲದಲ್ಲಿ ಯಾವ ಗೊಬ್ಬರವೂ ಬೇಡ? ಬೇಡ, ಈ ವಾತಾವರಣದಲ್ಲಿ ನಮ್ಮ ಈ ಪರಿಸರದಲ್ಲಿ ಅದು ನೇರ ಸಮುದ್ರಕ್ಕೆ ಹೋಗೋದಲ್ಲದೆ ನಮ್ಮ ತೋಟಕ್ಕೆ ಖಂಡಿತ ಸಿಕ್ಕೋದಿಲ್ಲ. ಏನ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಅನುಭವಕ್ಕೆ ತುಂಬ ಸಲ ಬಂದಿದೆ. ನಾವು ಜನ ಸಿಕ್ಕೋದಿಲ್ಲ ಅಂತ ಬೇಗ ಜನ ಆಟಿ ಸೋಣದಲ್ಲಿ ಅಂದರೆ ಜುಲೈ ಆಗಸ್ಟಲ್ಲಿ ಪುರ್ಸೋತಿರ್ತಾರೆ ಜನ, ಸಾಗುವಳಿ ಆದ ಕೂಡಲೇ, ಗದ್ದೆ ಸಾಗುವಳಿ ಆದ ಕೂಡಲೇ ಪುರ್ಸೋತಿರ್ತಾರೆ ಅಂತ ನಾವು ತೋಟ ಉಡ ಮಾಡಿದರೆ ಎಲ್ಲ ನೇರ ಹೋಗೋದುಂಟು, ಹೋಗಿದ್ದು ಉಂಟು. ನಮ್ಮ ತೋಟಕ್ಕೆ ನೀರು ಬೀಳ್ತದೆ, ತೋಟಕ್ಕೆ ಮಳೆಗಾಲದಲ್ಲಿ ನೀರು ಹರಿದು ಹೋಗ್ತದೆ. ಹಾಗೆ ಈ ತೆಂಗಿನ ಕೃಷಿಯ ಬಗ್ಗೆ ಹೇಳಿ. ತೆಂಗಿನ ಕೃಷಿ ನಾನು ಅಂದರೆ ಸಪ್ರೇಟಾಗಿ ತೆಂಗಿನ ಕೃಷಿ ಮಾಡಲಿಲ್ಲ, ಅಡಿಕೆ ತೋಟದ ಸುತ್ತ ಇಟ್ಟಿದ್ದೇನೆ, ಅಂದರೆ ವ್ಯವಸ್ಥಿತವಾಗಿ ಮಾಡ್ತಿದ್ದೇನೆ ಅದನ್ನು. ಮತ್ತು ಈ ಕುರುವಾಯಿ ಅಂದರೆ ಕೊಳೆ ರೋಗದೊಂದು ಕೊಳೆ ರೋಗದೊಂದು ಸಮಸ್ಯೆ ಉಂಟು, ಅದು ಕೆಲವು ಸಲ ಇವರು ಹೇಳಿದಾಗೆ ಗೊತ್ತೇ ಆಗೋದಿಲ್ಲ, ಅದು ತುಂಬ ಮುಂದೆ ಹೋಗಿರ್ತದೆ. ಅದು ಪ್ರಾರಂಭ ಹಂತದಲ್ಲಿ ಗೊತ್ತಾದರೆ ಕೂಡಲೇ ಅದಕ್ಕೆ ಉಪ್ಪು ಮತ್ತು ಹೊಯ್ಗೆ ಹಾಕಿದರೂ ಆಗ್ತದೆ, ಅಥವಾ ಸುಣ್ಣ ಮತ್ತು ಮೈಲ್ತುತ್ತು. ಮೀನು ಉಪ್ಪು ಮತ್ತು ಹೊಯ್ಗೆ ಅದಕ್ಕೆ ಅದಕ್ಕೆ ಕೊಡುವಂಥ ಔಷಧಿ ಅದೇ. ಸುಳಿಯನ್ನು ಕ್ಲೀನ್ ಮಾಡಬೇಕು, ಕಡ್ಡಿಯಲ್ಲಿ ಅದನ್ನೆಲ್ಲ ಅದರಲ್ಲಿ ಇದ್ದ ಚಿಟ್ಟೆಗಳನ್ನೆಲ್ಲ ತೆಗೆದು ಬಿಸಾಡಿ ಹಾಕಿಬಿಟ್ರೆ ಸರಿ. ಮತ್ತೊಂದು ತೊಟ್ಟೆ ಕಟ್ಟಿ ಬಿಡಬೇಕು ಅದಕ್ಕೆ ಮಳೆಗಾಲದಲ್ಲಿ ಅಂತಾದರೆ. ಅದು ಹೆಚ್ಚಾಗಿ ಬರೋದು ಜೂನಲ್ಲಿ, ಮೇ ಲಾಸ್ಟ್ ಜೂನಲ್ಲಿ ಅದು ಸಮಸ್ಯೆ ಬರೋದು, ಅನಂತರ ಕಡಿಮೆ. ಅಷ್ಟು ಮಾಡಿದರೆ ಸಾಧಾರಣ ಸರಿ ಬರ್ತದೆ. ಈಗ ನೆಲಗಡಲೆ ಹಿಂಡಿಯ ಅಥವಾ ಬೇರೆ ಏನಾದರೂ ಹಿಂಡಿಯನ್ನು ಕೊಳಿಸಿ ಅದರಿಂದ ಈ ಕೀಟವನ್ನು ಆಕರ್ಷಿಸಿ ಸಾಯಿಸುವಂಥ ಒಂದು ಪ್ರಯತ್ನ ಮಾಡಿದ್ರ? ಅದು ಒಂದ್ಸಲ ಮಾಡಿದ್ದೇನೆ, ಅಷ್ಟು ಅದು ಪರಿಣಾಮ ಆಗಲಿಲ್ಲ. ಅದು ಅಂದರೆ ಅದಕ್ಕೆ ಬಿದ್ದ ಅವು ನಾಲ್ಕು ಬೀಳ್ತವೆ, ಮತ್ತೆ ಬರೋದು ಮನೆಗೆ, ಬರೋದು ಲೈಟಿಗೆ. ಮತ್ತೆ ಮನೆ ಹತ್ತಿರ ಇದ್ದ ಅಡುಗೆ ಇಲ್ಲಿ ಒಂದು 8-10 ಮರ ನೆಟ್ಟಿದ್ದೆ ಒಂದ್ಸಲ, ಅದರಲ್ಲಿ ಒಂದೂ ಇಲ್ಲ, ಎಲ್ಲ ಹೋಯಿತು. ಅಂದರೆ ಫಸಲು ಬರಲಿಕ್ಕೆ ಆಗುವತ್ತಿಗೆ ಇವುಗಳದ್ರು ನಮಗೆ ನಮ್ಮ ಈ ಕ್ಯಾಟ್ರಿಂಗ್ ಸೀಸನಲ್ಲಿ ಅದನ್ನು ನೋಡಲಿಕ್ಕೆ ನಮಗೆ ಪುರುಸೊತ್ತಿಲ್ಲ. ನಮಗೆ ಮೇ ಜೂನ್ ಟೈಮಲ್ಲಿ ನಮಗೆ ಫುಲ್ಲು ಲಾಸ್ಟ್ ಸೀಸನ್ ಲಾಸ್ಟ್ ಅದು. ಆಗ ನಾವು ಕೆಲವು ದಿವಸ ಮನೆ ಕತ್ಲೆ ಹೊತ್ತಿಗೆ ಮನೆ ಹೋದರೆ ಬೆಳಗ್ಗೆ ಆಗೋತ್ತಿಗೆ ನಮ್ಮ ಮನೆ ಇರುವುದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಿಗಾ ಇಲ್ಲದೆ ಎಲ್ಲ ಹೋದೆ. ಅನಂತರ ಈಗ ಸಪ್ರೇಟಾಗಿ ಮಾಡೋದೇ ಇಲ್ಲ. ಕೃಷಿಯ ಜೊತೆಗೆ ನೀವು ಕ್ಯಾಟ್ರಿಂಗ್ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಈ ಕ್ಯಾಟ್ರಿಂಗಿನ ಒಂದು ಕಷ್ಟ ಸುಖವನ್ನು ಹೇಳಿ. ಕ್ಯಾಟ್ರಿಂಗ್ ಅಂದರೆ ಈಗ ಅದರಲ್ಲಿ ಸಹ ಹಾಗೆ ನಾವು ಮಾಡಿದ ಮಾತ್ರ, ನಾವು ಜನ ಇಟ್ಟು ಮಾಡೋದಾದರೆ ಸ್ವಲ್ಪ ಕಷ್ಟವೇ. ಅಂದರೆ ಒಬ್ಬರಿಗೆ ಜನ ಇಟ್ಟವರಿಗೆ ಅವರಿಗೆ ಇಂಥ ಜವಾಬ್ದಾರಿ ಕೊಟ್ಟರು ಅವರು ಸರಿಯಾಗಿ ನಿಭಾಯಿಸೋದಿಲ್ಲ. ಅದಕ್ಕೂ ಯಾರು ವಹಿಸ್ಕೊಂಡಿದ್ದಾನೆ, ಯಾರು ಮಾಡ್ತಾನೆ ಅವನೇ ಜವಾಬ್ದಾರಿ. ಈ ಕೃಷಿಯ ಹಾಗೆ ಅದು ಸರ್. ಈಗ ಮನೆಯಲ್ಲೇ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ಹೋಗಿ ಮಾಡುವಂಥ? ನಾವು ಮನೆಯಲ್ಲಿ ಸಹ ರೆಡಿ ಮಾಡಿ ಪಾರ್ಸೆಲ್ ಇಲ್ಲಿಂದ ಕೊಡ್ತೇವೆ, ಅಥವಾ ಸ್ವೀಟ್ಗಳನ್ನೆಲ್ಲ ಬೇಕಾದರೆ ಮಾಡಿ ಇಲ್ಲಿಂದ ಬಾಕ್ಸ್ ಮಾಡಿ ಅವರು ಹಿಡ್ಕೊಂಡೋಗಿ ಕೊಡೋದು ಉಂಟು, ಅಥವಾ ಅವರೇ ತಂದು ಹಿಡ್ಕೊಂಡು ಹೋಗ್ಬೋದು. ಒಂದು ಮತ್ತು ಬೇರೆ ಮನೆ ಮನೆಗೆ ಹೋಗಿ ಬೇಕಾದ್ರೆ ಅಲ್ಲಿ ಸಹ ಅಲ್ಲಿ ರೆಡಿ ಮಾಡಿ ಕೊಡ್ತೇವೆ. ಹಾಲ್ಗಳಲ್ಲಿ ಮದುವೆ ಇಂಥದ್ದುಗಳನ್ನು ಎಲ್ಲೇ ಬೇಕಂದ್ರೆ ಇರಲಿ, ಬೆಂಗಳೂರಲ್ಲಿ ಇರಲಿ ಮಂಗಳೂರಲ್ಲಿ ಇರಲಿ, ಹೋಗಿ ಅದಕ್ಕೆ ಬೇಕಾದ ಜನಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಹೋಗಿ ಮಾಡಿಕೊಡ್ತೇವೆ. ಈಗ ನಿಮ್ಮ ಸಹಾಯಕ್ಕಾಗಿ ಎಷ್ಟು ಜನ ಇಟ್ಕೊಳ್ತೀರಿ? ನಾವು ಈಗಂತೂ ಕಡಿಮೆ ಆಗಿದೆ, ಇದರ ಇಲ್ಲದ್ರೂ ಒಂದು 45-50 ಜನ ಇತ್ತು. ಎಲ್ಲೆಲ್ಲ ನೀವು ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡ್ತೀರಿ? ನಾನು ಈಗಂತೂ ಹಿರಿಯಡ್ಕ ಉಡುಪಿ ಏರಿಯಾದಲ್ಲಿ ಜಾಸ್ತಿ, ಮತ್ತು ಅಲ್ಪ ಸ್ವಲ್ಪ ಇಲ್ಲಿ ಊರ ಮನೆಯಲ್ಲಿ. ಅಂದರೆ ಇಲ್ಲಿ ಮಾಮೂಲಿಯವರು ಇದ್ದಾರೆ, ಹಾಗಾಗಿ ಅವರ ಕಾಂಪಿಟೇಷನ್ಗೆ ಹೋಗಲಿಲ್ಲ. ನಾನು ನೀವೇ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಮಾಡಿಕೊಡೋದು. ಹಾಗೆ ಕೃಷಿಯ ಜೊತೆಗೆ ಬಿಡು ಮಾಡ್ಕೊಂಡು ಇದನ್ನು ಮಾಡ್ತಿದ್ದೇನೆ. ಒಳ್ಳೆಯದು ಮಂಜುನಾಥ್ ಹೆಬ್ಬಾರ್ ಅವರೇ, ಹೈನುಗಾರಿಕೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆ ತೆಂಗು ಕ್ಯಾಟ್ರಿಂಗ್ ಈ ಎಲ್ಲ ಅನುಭವನ ನಮ್ಮ ಕೇಳಿದ್ರ ಜೊತೆಗೆ ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಹೈನುಗಾರಿಕೆಯ ಅನುಭವದ ಕುರಿತು ಕಾರ್ಕಳದ ಮಂಜುನಾಥ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಕೇಳುಗರಿ, ಇದೀಗ ಒಂದು ಭಾವಗೀತೆ, ರಚನೆ ಚೆನ್ನವೀರ ಕಣವಿ ಅವರು. ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ ಆಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂ